ಆತ್ಮೀಯ ಕೇಳುಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇಲ್ಲಿ ಮುಖ್ಯ ವಿಜ್ಞಾನಿ ಹಾಗೂ ಬೇಸಾಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ಜಿ ಸಣ್ಣ ತಿಮ್ಮಪ್ಪ ಅವರೊಂದಿಗಿನ ಸಂದರ್ಶನ. ಇವರನ್ನ ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಎಚ್ ಜಿ ಸಣ್ಣತಿಮ್ಮಪ್ಪನವರು. ಇವರು ಮುಖ್ಯ ಬೇಸಾಯ ತಜ್ಞರು ಮತ್ತು ಮುಖ್ಯಸ್ಥರು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರಥಮವಾಗಿ ಈಗ ಸಮಗ್ರ ಕೃಷಿ ಪದ್ಧತಿ ಕುರಿತು ನಮ್ಮ ಜೊತೆ ಇವರು ಸಂದರ್ಶನ ರೂಪದಲ್ಲಿ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತ ನಮಸ್ಕಾರ ಸರ್. ರೈತ ಬಂದವರಿಗೆ ನಮಸ್ಕಾರಗಳು. ಹೇಳಿ ಸರ್, ಈ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಇದೇನು ಹೊಸದೇನಲ್ಲ, ಆದ್ರೂ ಒಂದು ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ನಮ್ಮ ರೈತರಿಗೆ ಅವರಿಗೆ ಅರ್ಥ ಆಗುವ ಹಾಗೆ ಯಾವ ರೀತಿಯಿಂದ ವ್ಯಾಖ್ಯಾನ ಮಾಡ್ತೀರಾ? ಈ ಕೃಷಿ ಪದ್ಧತಿ ಅಂದ್ರೆ ಏನಂತ? ಕೃಷಿ ಉತ್ಪಾದನೆಯಲ್ಲಿ ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳೋದ್ರಿಂದ ರೈತರ ಒಂದು ಏನು ಆರ್ಥಿಕ ಪರಿಸ್ಥಿತಿ ಮತ್ತು ಜೀವನ ಮಟ್ಟ ಸುಧಾರಿಸಲು ಸಮಗ್ರ ಕೃಷಿ ಪದ್ಧತಿಗಳು ಅಳವಡಿಸ್ಕೋಬೇಕು. ಅದರಿಂದ ತುಂಬಾ ರೈತರಿಗೆ ಸಹಕಾರಿಯಾಗುತ್ತೆ. ಏನಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅನಿಶ್ಚಿತ ಮಳೆ ಮತ್ತು ಹವಾಮಾನ ವೈಪರೀತ್ಯಗಳಿಂದ ತಾವೆಲ್ಲರೂ ನೋಡಿರ್ಬೋದು, ಕೃಷಿ ಉತ್ಪಾದನೆಯನ್ನು ಸುಸ್ಥಿರತೆ ಕಳೆದುಕೊಳ್ತಿದೆ. ಅಂದ್ರೆ ರೈತರ ಆರ್ಥಿಕ ಮಟ್ಟನು ಕಡಿಮೆ ಆಗ್ತಿದೆ ಮತ್ತು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಕಳೆದುಕೊಳ್ತಿದ್ವಿ. ಅಂದ್ರೆ ರೈತರು ಏನ್ ಮಾಡ್ತಿದ್ವಿ ಅಂದ್ರೆ ಕೆಲವೇ ಬೆಳೆಗಳಿಂದ ಒಂದು ಏನು ಆದಾಯನ ನಿರೀಕ್ಷೆ ಮಾಡ್ತಿದ್ವಿ. ಅದನ್ನು ಬಿಟ್ಟು ನಾವು ಒಂದು ಏಕ ಬೆಳೆ ಪದ್ಧತಿ ಅಂತೀವಿ. ಏಕ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳೋದ್ರಿಂದ ನಾವು ನಿರೀಕ್ಷಿತ ಒಂದು ಆದಾಯನ ಮತ್ತು ಏನು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಮಾಡ್ತಕ್ಕಂಥದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಆ ನಿಟ್ಟಿನಲ್ಲಿ ಏಕ ಬೆಳೆ ಪದ್ಧತಿ ಅಳವಡಿಸಿಕೊಂಡ್ರೆ ಆದಾಯ ಕುಂಠಿತ ಆಗ್ತಿದೆ. ಕಾರಣ ಬೆಳೆಗಳ ಜೊತೆಗೆ ಕೃಷಿ ಅವಲಂಬಿತ ಉಪಕಸುಬುಗಳನ್ನು ಸೂಕ್ತ ಸಂಯೋಜನೆಯೊಂದಿಗೆ ಅಳವಡಿಸಿಕೊಂಡು ಲಭ್ಯವಿರುವ ಸಂಪನ್ಮೂಲಗಳನ್ನು ಅಂದ್ರೆ ರೈತರ ಹೊಲದ ಜಮೀನುಗಳಲ್ಲಿ ಏನು ಸಂಪನ್ಮೂಲಗಳು ಸಿಗುತ್ತೋ ಆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸುಸ್ಥಿರ ಉತ್ಪಾದನೆಯನ್ನು ಮಾಡೋದರಿಂದ ಆದಾಯನೂ ಸಹ ಹೆಚ್ಚು ಮಾಡ್ಕೋಬಹುದು ಮತ್ತು ಜೊತೆಗೆ ವರ್ಷ ಪೂರ್ತಿ ರೈತರ ಕುಟುಂಬಕ್ಕೆ ಉದ್ಯೋಗ ಸೃಷ್ಟಿಸಿ ಈ ಸ್ವಾವಲಂಬಿ ಜೀವನವನ್ನು ಪಡೆಯುವುದಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಪದ್ಧತಿಗೆ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ಕೊಳ್ತೀವಿ. ಈ ಒಂದು ಸಮಗ್ರ ಕೃಷಿಯ ಒಂದು ಪದ್ಧತಿಯಲ್ಲಿ ವಿಧಾನಗಳಿಗೆ ಬಂದ್ರೆ ಯಾವೆಲ್ಲ ಒಂದು ವಿಧಾನಗಳು ಇದಾವೆ ಅಂತ ಸ್ವಲ್ಪ ಸಂಕ್ಷಿಪ್ತ ಹೇಳ್ತೀರಾ ಸರ್? ಈಗ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಒಂದು ಪ್ರದೇಶಕ್ಕೆ ಸೂಕ್ತವಾದಂತ ಅಲ್ಲಿನ ಪರಿಸರ ಮತ್ತು ಅಲ್ಲಿನ ವಾತಾವರಣ ಮತ್ತು ಮಳೆ ನೀರು ಅಥವಾ ಏನು ಮಣ್ಣಿನ ಒಂದು ಗುಣಧರ್ಮಗಳು ಮಳೆಯ ಪ್ರಮಾಣ ಇವನ್ನೆಲ್ಲ ಆಧರಿಸಿಕೊಂಡು ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಪ್ರದೇಶವಾರು ವಿಂಗಡಣೆ ಮಾಡ್ತೀವಿ. ಯಾಕಂದ್ರೆ ಒಂದು ಪ್ರದೇಶಕ್ಕೆ ಸೂಕ್ತವಾದಂತಹ ಸಮಗ್ರ ಕೃಷಿ ಪದ್ಧತಿ ಇನ್ನೊಂದು ಪ್ರದೇಶಕ್ಕೆ ಸೂಕ್ತ ಆಗೋಲ್ಲ. ಆ ನಿಟ್ಟಿನಲ್ಲಿ ಸಮಗ್ರ ಕೃಷಿ ಪದ್ಧತಿ ಏನಪ್ಪ ಅಂದ್ರೆ ಬೆಳೆ ಅಂದ್ರೆ ಮುಖ್ಯ ಗುರಿಯಾಗಿದ್ದು ಇತರೆ ಪದ್ಧತಿಗಳನ್ನು ಆ ಒಂದು ಪ್ರದೇಶಕ್ಕೆ ಸೂಕ್ತವಾದಂತ ಒಂದು ಪರಿಸರ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೋಬಹುದು. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಮತ್ತು ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಮುಖ್ಯವಾಗಿ ಏನಂದ್ರೆ ಜಾನುವಾರುಗಳ ಸಾಕಾಣಿಕೆಯೇ ಮುಖ್ಯವಾಗಿರುತ್ತದೆ. ಆ ಕುಟುಂಬದ ಆದಾಯ ಅಂದ್ರೆ ಸಮಗ್ರ ಕೃಷಿಯಿಂದ ಜಾನುವಾರುಗಳಿಂದ ಬರ್ತಕ್ಕಂಥದ್ದೇ ಮೇಜರ್ ಅಂದ್ರೆ ಮುಖ್ಯವಾದಂತಹ ಆದಾಯ ಆಗುತ್ತೆ. ಆ ದನಕರುಗಳಿಗೆ ಬೇಕಾದಂತಹ ಮೇವನ್ನು ಒದಗಿಸುವುದು ಬೆಳೆಗಳಿಂದ ಬರಬೇಕಾಗುತ್ತೆ. ಮತ್ತು ಮರ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತೀವಿ. ಕೆಲವು ಪ್ರದೇಶದಲ್ಲಿ ಅರಣ್ಯ ಹೆಚ್ಚಿರುತ್ತೆ, ಆ ಒಂದು ಪ್ರದೇಶದಲ್ಲಿ ವಿರೋದೇಶ ಮರಗಳನ್ನು ಬೆಳೆಯುವುದರಿಂದ ಮತ್ತು ಉರುವರು ಕಟ್ಟಿಗೆ ಮತ್ತು ಕುರಿ ಮೇಕೆ ದನ ಹಸುಗಳಿಗೆ ಆ ಒಂದು ಮರಗಳೆಂದು ಸಹ ಆಹಾರವಾಗಿ ಬೆಳೆಸ್ತಿರ್ತೀವಿ. ಮತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇನ್ನು ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ, ಇದರಲ್ಲಿ ಮುಖ್ಯವಾದ ಬೆಳೆ ಅಂದ್ರೆ ಹಣ್ಣಿನ ಗಿಡಗಳು ತರಕಾರಿಗಳು ಮತ್ತು ಮುಖ್ಯ ಬೆಳೆಗಳು ಪಾತ್ರ ನಿರ್ವಹಿಸ್ತವೆ. ಇದರಲ್ಲಿ ಏನಂದ್ರೆ ಈ ಬೆಳೆಗಳ ಜೊತೆಗೆ ಎರೆಹುಳು ಗೊಬ್ಬರ ಮತ್ತು ಹಸು ಸಾಕಾಣಿಕೆಯನ್ನು ಸಹ ಮಾಡ್ತೀವಿ. ಮತ್ತು ಇನ್ನು ಕೆಲವು ಪ್ರದೇಶಗಳಲ್ಲಿ ನೀರು ಚೆನ್ನಾಗಿರ್ತಕ್ಕಂಥ ಪ್ರದೇಶದಲ್ಲಿ ಮೀನು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತಲೂ ಸಹ ನಾವು ಮಾಡ್ತಿದ್ದೀವಿ. ಈ ಪದ್ಧತಿಯಲ್ಲಿ ಅಂದ್ರೆ ಮೀನು ಸಾಕಾಣಿಕೆನ ಮುಖ್ಯ ಕಸುವಾಗಿರುತ್ತೆ. ಇದರಿಂದ ಆದಾಯ ನಿರೀಕ್ಷೆ ಮಾಡಿಕೊಂಡು ಜೊತೆಗೆ ಉಪಕಸುಗಳು ಅಂದ್ರೆ ಬೆಳೆಗಳಾಗಿರ್ಬೋದು ಅಥವಾ ಹೈನುಗಾರಿಕೆ ಆಗಿರ್ಬೋದು ಅಳವಡಿಕೊಂಡು ಕೋಳಿ ಸಾಕಾಣಿಕೆ ಆಗಿರ್ಬೋದು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂತ ಒಂದು ಚಟುವಟಿಕೆಗಳನ್ನು ಒಂದು ಸೂಕ್ತ ಪ್ರದೇಶದಲ್ಲಿ ನಿರ್ವಹಣೆ ಮಾಡತಕ್ಕಂತ ಒಂದು ವ್ಯವಸ್ಥೆಗೆ ನಾವು ಈ ಸಮಗ್ರ ಕೃಷಿ ಪದ್ಧತಿ ಅಂತೀವಿ. ಅಂದ್ರೆ ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ಸಂಪನ್ಮೂಲಗಳು ಸಿಗ್ತಕ್ಕಂಥ ಪ್ರದೇಶದಲ್ಲಿ ನಾವು ಇವನ್ನೆಲ್ಲ ಅಳವಡಿಕೆ ಮಾಡ್ಕೊಳಕತ್ತೆ. ಯಾಕಂದ್ರೆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ವಾತಾವರಣ ಮತ್ತೆ ಹವಾಗುಣ ಏನು ಮಳೆಯ ಪ್ರಮಾಣ ಇರ್ಬೋದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ತರದಿರುತ್ತೆ. ಆ ಒಂದು ಸೂಕ್ತವಾದ ಪ್ರದೇಶದಲ್ಲಿ ಸೂಕ್ತವಾದಂತಹ ಪದ್ಧತಿಗಳಿರ್ತವೆ. ಈಗ ಸೂಕ್ತವಾದ ಸಮಗ್ರ ಕೃಷಿ ಪದ್ಧತಿಗಳಿಗೆ ಬಂದ್ರೆ ಯಾವೆಲ್ಲ ಒಂದು ಈಗಾಗಲೇ ಹೇಳ್ತಾ ಇದ್ದೀರಾ ತಾವು ಪ್ರದೇಶವಾರು ಆಮೇಲೆ ಈ ಒಂದು ಬೆಳೆಗಳವಾರು ಸೇರ್ಕೊಂಡ್ಬಿಟ್ಟು ಬೇರೆ ಬೇರೆ ಒಂದು ಪದ್ಧತಿಗಳು ಇದಾವಂತೆ. ಈಗ ತಾವು ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ಒಬ್ಬ ವಿಜ್ಞಾನಿಯಾಗಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಗಳಿಗೆ ಬಂದ್ರೆ ಹೇಗೆ ವಿಂಗಡಣೆ ಮಾಡ್ತೀರಾ ಮತ್ತು ಯಾವೆಲ್ಲ ಒಂದು ಸಮಗ್ರ ಕೃಷಿ ಪದ್ಧತಿಗಳು ಇದಾವೆ ಅಂತ ಹೇಳ್ತೀರಾ ಸರ್? ಈಗ ಮುಖ್ಯವಾಗಿ ಹೇಳಬೇಕಂದ್ರೆ ಸಮಗ್ರ ಕೃಷಿ ಪದ್ಧತಿಗಳಲ್ಲಿ ಬೆಳೆ ಉತ್ಪಾದನೆ ಜೊತೆಗೆ ಹೈನುಗಾರಿಕೆ ಅಂದ್ರೆ ಹಸು ಸಾಕಾಣಿಕೆ ಮತ್ತು ಜೈವಿಕ ಅನಿಲ ಉತ್ಪಾದನೆ ಮತ್ತು ಎರೆಹುಳುಗಳ ಘಟಕ ಇದು ಒಂದು ನೀರಾವರಿ ಪ್ರದೇಶಕ್ಕೆ ಸಮಗ್ರ ಕೃಷಿ ಪದ್ಧತಿ ಅಂತ ನಾವು ವಿಂಗಡಣೆ ಮಾಡಿದ್ವಿ. ಮತ್ತು ಬೆಳೆ ಉತ್ಪಾದನೆ ಜೊತೆಗೆ ಹೈನುಗಾರಿಕೆ ಮತ್ತು ಜೇನು ಸಾಕಾಣಿಕೆ ಸಹ ಒಂದು ಘಟಕ ಆಗುತ್ತೆ. ಮತ್ತು ಬೆಳೆ ಉತ್ಪಾದನೆ ಜೊತೆಗೆ ರೇಷ್ಮೆ ಕೃಷಿ ಎರೆಹುಳು ಗೊಬ್ಬರ ತಯಾರಿಕೆ ಅದು ಸಹ ಒಂದು ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದಂತಹ ಸಮಗ್ರ ಕೃಷಿ ಪದ್ಧತಿ ಆಗುತ್ತೆ. ಮತ್ತು ಬೆಳೆ ಉತ್ಪಾದನೆ ಮತ್ತು ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಇವು ಮೂರು ಒಳಗೊಂಡಂತಹ ಪದ್ಧತಿಗಳನ್ನು ಅಂದ್ರೆ ರೈತ ತನ್ನ ಏನು ಆ ಪ್ರದೇಶಕ್ಕೆ ಸೂಕ್ತವಾದಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಈ ಒಂದು ನೀರಾವರಿ ಪ್ರದೇಶಕ್ಕೆ ಈ ಪದ್ಧತಿಗಳನ್ನು ನಾನು ಅನುಸರಿಸ್ಕೋಬಹುದು. ಅಂದ್ರೆ ಬೆಳೆ ಉತ್ಪಾದನೆ ಮಾಡಿ ಅಂದ್ರೆ ಬರ್ತಕ್ಕಂತ ಬೆಳೆಯ ಮೇವನ್ನು ಹೈನುಗಾರಿಕೆಗೆ ಅಂದ್ರೆ ಹಸುಗಳಿಗೆ ಹಾಕ್ಬೋದು. ಹಸುಗಳಿಂದ ಬಂದಂತಹ ಸಗಣಿ ಮತ್ತು ಗಂಜಲದಿಂದ ಗೋಬರ್ ಗ್ಯಾಸು ಅಂತ ಏನಂತೀವಿ ನಾವು ಜೈವಿಕ ಉತ್ಪಾದನೆ ಮಾಡಬಹುದು. ಮತ್ತು ಬೆಳೆ ಉತ್ಪಾದನೆ ಬಂದಂತಹ ಒಂದು ಹೈನುಗಾರಿಕೆ ಮಾಡಬಹುದು. ಮತ್ತು ಈ ಬೆಳೆ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಜೇನು ಸಾಕಾಣಿಕೆ ಒಂದು ಸಹ ಮುಖ್ಯ ಒಂದು ಉಪಕಸುಬಾಗಿರುತ್ತೆ. ಬೆಳೆಗಳ ಹೊಲದಲ್ಲಿ ಒಂದು ಎಕರೆಯಲ್ಲಿ ನಾಲ್ಕೈದು ಜೇನಿನ ಪೆಟ್ಟಿಗೆ ಇಟ್ಟಿವಿ ಅಂದ್ರೆ ಅಲ್ಲಿರ್ತಕ್ಕಂತಹ ಬೆಳೆಗಳ ಒಂದು ಪರಾಗಸ್ಪರ್ಶ ಕ್ರಿಯೆಯಿಂದ ಬೆಳೆ ಉತ್ಪಾದನೆಯೂ ಸಹ ಒಂದು 20% ಇಳುವರಿ ಹೆಚ್ಚು ಮಾಡಬಹುದು. ಮತ್ತು ಆ ಒಂದು ಕುಟುಂಬಕ್ಕೆ ಬೇಕಾದಂತಹ ಜೇನು ತುಪ್ಪವನ್ನು ಸಹ ನಾವು ಪಡಿಬಹುದು ಮತ್ತು ಇಳುವರಿನೂ ಸಹ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಬೆಳೆ ಉತ್ಪಾದನೆ ಜೊತೆಗೆ ಹೈನುಗಾರಿಕೆ ಮತ್ತು ಜೇನು ಸಾಕಾಣಿಕೆಯೂ ಸಹ ಮಾಡ್ತಾರೆ. ಮತ್ತು ರೇಷ್ಮೆ ಸಾಕಾಣಿಕೆ ಎರೆಹುಳು ಗೊಬ್ಬರ ಅಂದ್ರೆ ಈಗ ಹಸುಗಳು ಬೆಳೆ ಉತ್ಪಾದನೆ ಮಾಡ್ತೀವಿ, ಬೆಳೆ ಉತ್ಪಾದನೆ ಮಾಡಿದ ಹುಲ್ಲು ಹಸುಗಳಿಗೆ ಕೊಡ್ತೀವಿ, ಹಸುಗಳಿಂದ ಬಂದಂತಹ ಏನ್ ಸಗಣಿ ಮತ್ತು ಗಂಜಲ ಅಂತ ಏನಂತೀವಿ ಅದನ್ನ ನಾವು ಎರೆಹುಳು ಗೊಬ್ಬರ ಆಗಿ ತಯಾರು ಮಾಡ್ತೀವಿ. ಆ ಎರೆಹುಳು ಗೊಬ್ಬರ ತಯಾರಾಗಿದ್ನ ಮತ್ತು ಮತ್ತೆ ಬೆಳೆಗಳಿಗೆ ನಾವು ರೀಸೈಕ್ಲಿಂಗ್ ಅಂತ ಏನಂತೀವಿ ಅದನ್ನ ಬೆಳೆಗಳಿಗೆ ಸಹ ಕೊಡಬಹುದು. ಈ ನಿಟ್ಟಿನಲ್ಲಿ ಒಂದರಿಂದ ಬಂದಂತಹ ಸಂಪನ್ಮೂಲ ಇನ್ನೊಂದಕ್ಕೆ ಪೂರಕವಾಗಿರುತ್ತೆ. ಮತ್ತು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇದನ್ನು ಸಹ ಕೆಲವು ಪ್ರದೇಶದಲ್ಲಿ ಸೂಕ್ತವಾಗಿ ರೈತರು ಅಳವಡಿಸಿಕೊಂಡರೆ ಈಗ ಹಸುಗಳು ಸಾಕಾಣಿಕೆ ಮಾಡಿದ್ನ ಇವು ಕೊಟ್ಟರೆ ಕೋಳಿಗಳು ಸಹ ಒಂದು ಮೀನು ಹೊಂಡದಲ್ಲಿ ನಾವು ಕೋಳಿ ಮತ್ತು ಮೀನು ಸಾಕಾಣಿಕೆ ಮಾಡಿಕೊಂಡ್ರೆ ಆ ಕೋಳಿ ಬಂದಂತಹ ಒಂದು ಇಕ್ಕಲ್ಲು ಸಹ ಮೀನುಗಳಿಗೆ ಆಹಾರ ಆಗುತ್ತೆ. ಆ ಮೀನು ಹೊಂಡದಲ್ಲಿ ಇರ್ತಕ್ಕಂತ ಒಂದು ಏನ್ ನಮಗೆ ಪೋಷಕಾಂಶ ಭರಿತ ನೀರು ಬೆಳೆಗಳಿಗೆ ನಾವು ಉಪಯೋಗಿಸಿದ್ರೆ ಆ ಪೋಷಕಾಂಶಗಳು ಸಹ ಬೆಳೆಗೆ ಪೂರೈಕೆ ಮಾಡತಕ್ಕಂತ ಸಸ್ಯಗಳಿಗೆ ಪೋಷಕಾಂಶ ಪೂರೈಕೆ ಮಾಡಕ್ಕಾಗುತ್ತೆ. ಇದೇ ರೀತಿ ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾದಂತಹ ಬೆಳೆ ಪದ್ಧತಿಗಳಿದಾವೆ. ಬೆಳೆ ಉತ್ಪಾದನೆ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ, ಬೆಳೆ ಉತ್ಪಾದನೆ ಮೀನು ಸಾಕಾಣಿಕೆ ಮತ್ತು ಬೆಳೆ ಉತ್ಪಾದನೆ ಮತ್ತು ಅಣಬೆ ಬೇಸಾಯ. ಮತ್ತು ಕೆಲವು ಪ್ರದೇಶದಲ್ಲಿ ಬೆಳೆ ಉತ್ಪಾದನೆ ಅಣಬೆ ಬೇಸಾಯ ಹಂದಿ ಸಾಕಾಣಿಕೆ ಸಹ ಮಾಡ್ತಾರೆ. ಮತ್ತು ಬೆಳೆ ಉತ್ಪಾದನೆ ಮತ್ತು ಮೀನು ಸಾಕಾಣಿಕೆ ಬಾತುಕೋಳಿ ಸಾಕಾಣಿಕೆ ಮಾಡ್ತೀವಿ. ಅಜೋಲಾ ಈ ತರ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂತ ಸಂಪನ್ಮೂಲ ಬಳಸಿಕೊಂಡು ಮಾಡ್ತಕ್ಕಂತ ಸಂಕೀರ್ಣ ಕ್ರಿಯೆ ಇದು. ಈಗ ಬೆಳೆ ಉತ್ಪಾದನೆಯಿಂದ ಬಂದಂತಹ ಹುಲ್ಲನ್ನು ನಾವು ಅಣಬೆ ಮಾಡಲು ಉತ್ಪಾದನೆ ಮಾಡಲು ಆ ಒಂದು ಪದ್ಧತಿ ಬಳಸ್ಕೊಳ್ತೀವಿ. ಅಣಬೆ ಬೆಳೆಯೋದ್ರಿಂದ ನಮಗೆ ಪೋಷಕಾಂಶ ಆಹಾರ ಸಿಗುತ್ತೆ ಮತ್ತು ಅದರಿಂದ ಆದಾಯನೂ ಸಹ ಹೆಚ್ಚು ಸಿಗುತ್ತೆ. ಈ ನಿಟ್ಟಿನಲ್ಲಿ ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾದಂತಹ ಪದ್ಧತಿಗಳು. ಮತ್ತು ಒಣ ಪ್ರದೇಶಕ್ಕೆ ಬಂದ್ರೆ ಈ ಒಣ ಪ್ರದೇಶಕ್ಕೆ ಸೂಕ್ತವಾದಂತಹ ಪದ್ಧತಿಗಳು ಅಂದ್ರೆ ಆ ಪ್ರದೇಶದಲ್ಲಿ ಬೀಳ್ತಕ್ಕಂತಹ ಮಳೆ ಮತ್ತು ಮರ ಗಿಡ ಆಧರಿಸಿಕೊಂಡು ಅದರಲ್ಲಿ ಮುಖ್ಯವಾಗಿ ಕುಷ್ಕಿ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ತೀವಿ. ಜೊತೆಗೆ ಕುಷ್ಕಿಗೆ ಆಧಾರಿತ ತೋಟಗಾರಿಕೆ ಹಣ್ಣಿನ ಬೆಳೆಗಳು ಸಹ ಮಾಡ್ತೀವಿ. ಮತ್ತೆ ಕುರಿ ಆಡು ಸಾಕಾಣಿಕೆ ಮಾಡ್ಕೊಳ್ತೀವಿ. ಮತ್ತು ಬೆಳೆ ಉತ್ಪಾದನೆ ಜೊತೆಗೆ ಅರಣ್ಯ ಪ್ರದೇಶ ಕೃಷಿ ಅರಣ್ಯ ಪದ್ಧತಿ ಅಂತಂದೇಳಿ ನಾವು ಮಾಡ್ಕೊಳ್ತೀವಿ. ಈ ರೀತಿಯಲ್ಲಿ ನಾವು ಒಂದಕ್ಕೊಂದು ಅವಲಂಬ ಇರತಕ್ಕಂತ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡ್ತಕ್ಕಂತ ಒಂದು ಸಂಕೀರ್ಣ ಕ್ರಿಯೆ ಆಗಿರುತ್ತದೆ. ಈಗ ಪ್ರದೇಶವಾರು ಸಮಗ್ರ ಕೃಷಿ ಪದ್ಧತಿಗಳಿಗೆ ಬಂದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಪ್ರದೇಶವಾರು ಸಮಗ್ರ ಕೃಷಿ ಪದ್ಧತಿ ಬಂದ್ರೆ ಈಗ ನಾವು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂತ ನಾವು ಏನು ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾದಂತಹ ಕೃಷಿ ಪದ್ಧತಿಗಳು ಮತ್ತು ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದಂತಹ ಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಸೂಕ್ತವಾದಂತಹ ಕೃಷಿ ಪದ್ಧತಿಗಳು ಮತ್ತು ಖುಷ್ಕಿ ಪ್ರದೇಶಕ್ಕೆ ಏನ್ ನಾವು ಇಲ್ಲಿವರೆಗೂ ಪದ್ಧತಿಗಳು ಹೇಳಿದ್ವಿ, ಇವು ಏನಂದ್ರೆ ಒಂದೂರಿಂದ ಬಂದಂತಹ ಆಹಾರ ಪದ್ಧತಿ ಇನ್ನೊಂದಕ್ಕೆ ಉಪಯೋಗ ಆಗಿರ್ಬೇಕು. ಅವನ್ನ ಈಗ ಬೆಳೆಗಳಿಂದ ಬಂದಂತಹ ಹಸುಗಳಿಗೆ ಕೊಡ್ತೀವಿ, ಹುಲ್ಲನ್ನು ಪಾಡ್ರಾಗಿ ಮೇವಾಗಿ ಬಳಸ್ತೀವಿ, ಮತ್ತು ಹಸುಗಳಿಂದ ಬಂದಂತಹ ಸಗಣಿ ಗಂಜಲ ಒಂದು ಎರೆಹುಳು ಗೊಬ್ಬರ ಆಗಿ ಮತ್ತೆ ಕಾಂಪೋಸ್ಟ್ ಗೊಬ್ಬರ ಆಗಿ ಬಳಸ್ತೀವಿ. ಆ ಕಾಂಪೋಸ್ಟ್ ಗೊಬ್ಬರ ಸಹ ಬೆಳೆಗಳಿಗೆ ಪೂರಕವಾಗಿ ಪೋಷಕಾಂಶ ಪೂರೈಕೆ ಮಾಡ್ತೀವಿ. ಆ ಈ ರೀತಿಯಲ್ಲಿ ಒಂದಕ್ಕೊಂದು ಬಳಕೆ ಮಾಡ್ತಕ್ಕಂತ ಒಂದು ಪದ್ಧತಿ ಅಂದ್ರೆ ನಾವು ಅವಾಗ ಏನಾಗುತ್ತೆ ನಮಗೆ ಮುಖ್ಯವಾಗಿ ಈ ಒಂದು ವ್ಯವಸ್ಥೆ ಸಂಕೀರ್ಣ ಕೂಡಿದ ವ್ಯವಸ್ಥೆ ನಮಗೆ ಬಹಳ ಉತ್ತಮವಾಗಿ ರೈತರಿಗೆ ಆರ್ಥಿಕ ಮತ್ತು ಸ್ವಾವಲಂಬಿಯಾಗಿ ಬದುಕಕ್ಕ ಅನುಕೂಲ ಆಗುತ್ತೆ. ಇದು ಈಗ ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಯಿಂದ ಯಾವ ರೀತಿಯಿಂದ ಪೂರಕವಾಗಿದೆ ನಮ್ಮ ರೈತ ಬಾಂಧವರಿಗೆ ಅವರ ಆದಾಯವನ್ನ ದ್ವಿಗುಣಗೊಳಿಸುವುದಕ್ಕೆ ಅಂತ ಸ್ವಲ್ಪ ಹೇಳ್ತೀರಾ ಸರ್? ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಯಿಂದ ಮೊದಲು ಇದೇನು ಹೊಸ ಪದ್ಧತಿ ಅಲ್ಲ, ಈ ಸಮಗ್ರ ಕೃಷಿ ಪದ್ಧತಿ ಸಾವಯವ ಪದ್ಧತಿ ಮತ್ತು ನೈಸರ್ಗಿಕ ಪದ್ಧತಿ ಅನ್ನೋದು ಒಂದೇ ಮೂಲತತ್ವ. ಹೇಳ್ಬೇಕಂದ್ರೆ ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಇದಾವೆ. ಅದು ಮುಖ್ಯವಾಗಿ ಹೇಳ್ಬೇಕಂದ್ರೆ ತನ್ನ ಕುಟುಂಬಕ್ಕೆ ಏಕಬೆಳೆ ಪದ್ಧತಿ ಮಾಡ್ಕೊಂಡು ಇವತ್ತು ರೈತ ತನ್ನ ವಾರ್ಷಿಕವಾಗಿ ಬೇಕಾದಂತಹ ತನ್ನ ಕುಟುಂಬಕ್ಕೆ ನಿರ್ವಹಣೆಗೆ ಬೇಕಾದಂತಹ ಪೌಷ್ಟಿಕ ಆಹಾರ ಇರ್ಬೋದು ಅಥವಾ ಆಹಾರ ಧಾನ್ಯಗಳಿರ್ಬೋದು ಎಲ್ಲಾನು ಒಂದು ಏಕಬೆಳೆ ಪದ್ಧತಿ ಮಾಡ್ಕೊಂಡು ಅದರಿಂದ ಬಂದಂತಹ ಹಣದಿಂದ ಮಾರ್ಕೆಟ್ ಅಲ್ಲಿ ಅಂದ್ರೆ ಪ್ಯಾಟೆಯಲ್ಲಿ ಹೋಗಿ ತಗೊಳ್ಬಂದು ನಿರ್ವಹಣೆ ಮಾಡುವಂತ ಪದ್ಧತಿ ಇದಾಗಿದೆ. ಅದನ್ನ ಏನಂತೀವಿ ಅದ್ರ ಬದಲಾಗಿ ನಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡ್ರೆ ಆ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ತರಕಾರಿ ಆಗ್ಬೋದು, ಹಣ್ಣಿನ ಬೆಳೆಗಳಾಗ್ಬೋದು, ಆಹಾರ ಧಾನ್ಯಗಳಾಗ್ಬೋದು, ಇವನ್ನೆಲ್ಲ ಅಳವಡಿಸಿಕೊಂಡಾಗ ತನ್ನ ಕುಟುಂಬ ನಿರ್ವಹಣೆಗೆ ತನ್ನ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಪೌಷ್ಟಿಕ ಆಹಾರ ಸಿಗತಕ್ಕಂಥ ವ್ಯವಸ್ಥೆ ಆಗಿರ್ತದೆ. ಮತ್ತು ಅದರಿಂದ ಬರ್ತಕ್ಕಂಥ ಉದ್ಯೋಗ ಈಗ ಒಂದು ಕುಟುಂಬದಲ್ಲಿ ನಾಲ್ಕೈದು ಜನ ನಾವು ಕುಟುಂಬ ಸದಸ್ಯರಿದ್ದೀವಿ ಅಂದ್ರೆ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಉದ್ಯೋಗ ವರ್ಷ ಪೂರ್ತಿ ಅಂದ್ರೆ 24 ಗಂಟೆ ಆಗಿದ್ರು ದಿವಸಕ್ಕೆ 8-10 ಗಂಟೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ತಿರುಗಿ ವರ್ಷ ಪೂರ್ತಿಯಾಗಿ 4-5 ಜನಕ್ಕೆ ಕುಟುಂಬ ಸದಸ್ಯರಿಗೆ ಉದ್ಯೋಗ ಸಿಗ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಯಾಕಂದ್ರೆ ನಾವು ಈಗ ಬೆಳೆ ಪದ್ಧತಿ ಈಗ ಏಕ ಬೆಳೆ ಪದ್ಧತಿ ಮಾಡ್ಕೊಂಡು ಅಂದ್ರೆ ಬೆಳೆ ಮಾಡಿ ಬೆಳೆ ಉತ್ಪಾದನೆ ಮಾಡೋದು ಅಷ್ಟೇ ನಮಗೆ ಆಗಿರುತ್ತೆ. ಉಳಿದ ಏನು ಬಿತ್ತನೆ ಮಾಡಿ ಬಂದು ಕಟಾವು ಮಾಡಿದೆ ಅದು ಅಷ್ಟೇ ಮಾಡೋದಾಗುತ್ತೆ. ನೀರಾವರಿ ಮಾಡಿಕೆ ಒಟ್ಟು ಬೆಳೆ ಪದ್ಧತಿಗಿಂತಲೂ ಇವೆಲ್ಲ ಒಂದು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಎರೆಹುಳು ಗೊಬ್ಬರ ಇವನ್ನೆಲ್ಲವೂ ಮಾಡ್ಕೊಳ್ತಿದ್ರೆ ಒಬ್ಬೊಬ್ರು ಒಂದೊಂದು ಮಾಡ್ಕೊಳ್ತಿದ್ರು ಕುಟುಂಬದಲ್ಲಿ ಇರ್ತಕ್ಕಂಥ 4-5 ಸದಸ್ಯರು ಇದ್ರು ಸಹ ಕೂಡ ಎಲ್ಲ ವರ್ಷ ಪೂರ್ತಿ ಉದ್ಯೋಗ ಒಂದು ಖಾತ್ರಿ ಆಗಿರ್ತದೆ ಈ ವ್ಯವಸ್ಥೆಯಿಂದ. ಮತ್ತು ಆದಾಯ ಈಗ ನಾವು ತರಕಾರಿ ಬೆಳಿಬಹುದು ಅಥವಾ ಜೇನು ಸಾಕಾಣಿಕೆ ಮಾಡಬಹುದು ಅಥವಾ ಎರೆಹುಳು ಗೊಬ್ಬರ ಮಾಡಬಹುದು ಮತ್ತೆ ತಿಂಗಳಿಗೆ ಬರ್ತಕ್ಕಂಥ ಆದಾಯ 3 ತಿಂಗಳಿಗೆ ಬರ್ತಕ್ಕಂಥ ಆದಾಯ 6 ತಿಂಗಳಿಗೆ ಬರ್ತಕ್ಕಂಥ ಆದಾಯ ವರ್ಷದಕ್ಕೆ ಬರ್ತಕ್ಕಂಥ ಆದಾಯಗಳನ್ನ ಅಂದ್ರೆ ಈ ಒಂದು ನಮಗೆ 1 ಹೆಕ್ಟೇರ್ ಅಥವಾ 4-5 ಎಕರೆ ಜಮೀನು ಐತಂದ್ರೆ ಅದ್ರಾಗ ಅರ್ಧ ಭಾಗದಷ್ಟು ಜಮೀನ ನಾವು ಆಹಾರ ಧಾನ್ಯಗಳಾಗಿ ಮಾಡ್ಕೊಳ್ತೀವಿ. ತನ್ನ ಕುಟುಂಬಕ್ಕೆ ಬೇಕಾದಂತಹ ಆಹಾರ ಧಾನ್ಯಗಳು ಈಗ ಜೋಳ, ರಾಗಿ ಅಥವಾ ಸಜ್ಜೆ ಇರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಈ ಎಲ್ಲವನ್ನು ಆಹಾರ ಧಾನ್ಯಗಳನ್ನ ಇರ್ತಕ್ಕಂಥ ಜಮೀನಲ್ಲಿ 50% ಜಾಗದಲ್ಲಿ ನಮಗೆ ಕುಟುಂಬಕ್ಕೆ ಬೇಕಾದಂತಹ ಆಹಾರ ಧಾನ್ಯಗಳು ಬೆಳ್ಕೊಂತೀವಿ. ಇನ್ನು ಒಂದು ಸ್ವಲ್ಪ ಭಾಗದಲ್ಲಿ ನಾವು ತರಕಾರಿಗಳು ಬೆಳೆಸ್ಕೊಳ್ತೀವಿ. ಇನ್ನು ಉಳಿದಂತ ಭಾಗದಲ್ಲಿ ಹಣ್ಣಿನ ಬೆಳೆಗಳು ನಮ್ಮ ಕುಟುಂಬಕ್ಕೆ ಬೇಕಾದಂತಹ ಹಣ್ಣಿನ ಬೆಳೆ ಈಗ ಪಪ್ಪಾಯಿ ಆಗ್ಬೋದು ಅಥವಾ ಬಾಳೆ ಆಗ್ಬೋದು ಅಥವಾ ಪ್ಯಾರ್ಲ ಆಗ್ಬೋದು, ಸಪೋರ್ಟ್ ಆಗ್ಬೋದು, ಈ ತರ ಮನೆ 4 ನಾವು ಹಣ್ಣಿನ ಗಿಡಗಳು ಹಾಕೊಂಡ್ರು ತರಕಾರಿ ಸಿಗುತ್ತೆ, ಹಣ್ಣು ಸಿಗುತ್ತೆ. ಮತ್ತು ಇನ್ನು ಉಳಿದಿರತಕ್ಕಂತ ಭಾಗಕ್ಕೆ ವರ್ಷ ಪೂರ್ತಿ ಆದಾಯ ಬರ್ತಕ್ಕಂತ ವಿಂಗಡಣೆ ಮಾಡ್ಕೊಂಡ್ರೆ ಏನು ಅಡಿಕೆ ಆಗ್ಬೋದು, ಬನಾನ್ ಆಗ್ಬೋದು ಅಥವಾ ಏನು ನಾವು ವಾಣಿಜ್ಯ ಬೆಳೆಗಳಂತೀವಿ ಅವನ್ನು ಸಹ ಹಾಕೋಬಹುದು. ಮತ್ತೆ ಇದ್ರ ಜೊತೆಗೆ ನಾವು 2 ಹಸುಗಳು ಇಟ್ಕೊಂಡ್ರೆ ಡೈಲಿ ಏನು ನಮಗೆ 2 ಹಸುವಿಂದ ಹಾಲು ಬರ್ತಕ್ಕ ಅದನ್ನ ನಾವು ತಿಂಗಳಲ್ಲಿ ನಾವು ಹಣ ಪಡಿತಿರ್ತೀವಿ. ಈ ನಿಟ್ಟಿನಲ್ಲಿ ನಮಗೇನು 3 ತಿಂಗಳು 6 ತಿಂಗಳು ಮತ್ತೆ ವರ್ಷದ ಬೆಳೆಗಳು ಈ ತರ ಪ್ಲಾನ್ ಮಾಡ್ಕೊಂಡ್ರೆ ಒಂದು ಬೆಳೆ ಏನಾದ್ರೂ ಇದಾಯ್ತು ಮಾರ್ಕೆಟ್ ಅಲ್ಲಿ ವೇರಿಯೇಷನ್ ಆಯ್ತು ಮಾರ್ಕೆಟ್ ರೇಟು ಅಥವಾ ಇನ್ನೊಂದು ಬೆಳೆ ನಮಗೆ ಕೈ ಇಡ್ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ. ಮತ್ತು ವರ್ಷ ಪೂರ್ತಿ ನಮಗೆ ಮನೆ ಖರ್ಚಿಗೆ ಅಥವಾ ಏನಕ್ಕನ ಖರ್ಚು ಬೇಕಂದ್ರೆ ಅದನ್ನು ಸಿಗುತ್ತೆ. ಮತ್ತು ಇದ್ರೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಈ ಮಣ್ಣಿನ ಫಲವತ್ತತೆ ನಾವು ಮಣ್ಣಿನ ಫಲವತ್ತತೆ ಎಷ್ಟು ಮುಖ್ಯ ಅಂದ್ರೆ ಇವತ್ತು ನೋಡಿಬಾರದು ಭೂಮಿಯಲ್ಲಿ ಇರ್ತಕ್ಕಂತ ಮೊದಲು ಏನು ಸಾವಯವ ಇಂಗಾಲ ಅಂತ ಹೇಳ್ತೀವಿ ನಮಗೆ ಸಾಕಷ್ಟು ಇರ್ತಿತ್ತು. ಈಗ ತುಂಬಾ ದಿನಕ್ಕೂ ಹೆಚ್ಚಾಗಿ ನೀರು ನಿಲ್ಲಿಸೋದ್ರಿಂದ ಅಥವಾ ಬರೀ ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ಮತ್ತು ಏಕ ಬೆಳೆ ಪದ್ಧತಿಗಳು ಮಿಶ್ರ ಬೆಳೆ ಪದ್ಧತಿ ಮತ್ತು ಇದೇನು ಇಂಟರ್ ಕ್ರಾಪಿಂಗ್ ಅಂತೀವಿ ಅವನ್ನೆಲ್ಲ ಬಿಟ್ಟು ನಾವು ಬರೀ ಏಕ ಬೆಳೆ ಪದ್ಧತಿ ಹೋಗಿ ನಮಗೆ ಮಣ್ಣಿನ ಫಲವತ್ತತೆ ಬಹಳ ಕ್ಷೀಣ ಆಯ್ತು. ಮಣ್ಣಿನ ಪೋಷಕಾಂಶ ಇರ್ಬೋದು, ಮಣ್ಣಿನ ರಚನೆ ಇರ್ಬೋದು, ಮಣ್ಣಿನಲ್ಲಿರ್ತಕ್ಕಂಥ ಜೈವಿಕ ಕ್ರಿಯೆಗಳು, ಏನು ರಾಸಾಯನಿಕ ಜೈವಿಕ ಮತ್ತು ಭೌತಿಕ ಗುಣಗಳು ಅಂತೀವಿ, ಇವೆಲ್ಲವೂ ಸಹ ನಶಿಸಿ ಹೋಗ್ತಕ್ಕಂಥ ಆಗಿ ಮಣ್ಣಿನ ಫಲವತ್ತತೆ ತೀರ ಕಡಿಮೆ ಆಗ್ತಿದೆ. ಇದನ್ನು ಸಹ ನಾವು ಸಮಕೃಷಿ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಸಹ ಕಾಪಾಡ್ಕೋಬಹುದು, ಮಣ್ಣಿನ ಆರೋಗ್ಯನು ಸಹ ಕಾಪಾಡ್ಕೋಬಹುದು. ಮತ್ತು ಪರಿಸರ ಸಂರಕ್ಷಣೆ, ಈ ಒಂದು ಮುಖ್ಯವಾಗಿ ಸಮಕೃಷಿ ಪದ್ಧತಿ ಅಳವಡಿಕೆ ಮಾಡೋದ್ರಿಂದ ಪರಿಸರ ಸಂರಕ್ಷಣೆ ಅಂದ್ರೆ ನಾವು ವಾತಾವರಣ ನೋಡಿರ್ಬೋದು, ಈಗ ಎಷ್ಟು ವಾತಾವರಣ ತಾಪಮಾನ ಆಗಿ ಏರುಪೇರುಗಳಾಗ್ತಿದೆ, ಮಳೆ ಪ್ರಮಾಣ ವ್ಯತ್ಯಾಸ ಆಗ್ತದೆ ಮತ್ತು ಸೈಕ್ಲೋನ್ ಆಗ್ತಿದೆ ಅಂದ್ರೆ ಭೂಕಂಪ ಆಗ್ತದೆ, ಈ ತರ ಅದೆಲ್ಲ ನಾವು ಮಾಡ್ತಕ್ಕಂತ ಪರಿಸರಕ್ಕೆ ಮಾರಕವಾಗಿರ್ತಕ್ಕಂತ ಕೃಷಿ ಪದ್ಧತಿಗಳನ್ನ ಅಳವಡಿಕೆ ಮಾಡೋದು ಒಂದು ನಮಗೆ ಇದೆಲ್ಲ ಆಗಕ್ಕೆ ಕಾರಣ ಆಗುತ್ತೆ. ಪರಿಸರ ಅಂದ್ರೆ ಇದುವರೆಗೆ ಸಮಗ್ರ ಕೃಷಿ ಪದ್ಧತಿ ಕುರಿತು ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ಏಕ ಬೆಳೆ ಬೆಳೀತಕ್ಕಂತ ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ವಿಶೇಷವಾಗಿ ಏಕ ಅಡಿಕೆ ಬೆಳೆನೇ ಬೆಳೀತಕ್ಕಂಥದ್ದು ಇಲ್ಲ ತೆಂಗಿನ ಬೆಳೆನೇ ಬೆಳೀತಕ್ಕಂಥದ್ದು, ಈ ಒಂದು ಪರಿಸರದಲ್ಲಿ ನಾವು ಯಾವೆಲ್ಲ ಒಂದು ತರಹೇವಾರು ವಿವಿಧ ಕೃಷಿನ ಮಾಡಬಹುದು, ಒಣ ಪ್ರದೇಶ ಆಗಿರಲಿ, ಮಲೆನಾಡು ಆಗಿರಲಿ, ನೀರಾವರಿ ಪ್ರದೇಶ ಆಗಿರಲಿ, ಈ ಒಂದು ಪ್ರದೇಶದಲ್ಲಿ ನಾವು ಹೇಗೆ ವಿವಿಧ ಒಂದು ಪದ್ಧತಿಗಳನ್ನ ಅಳವಡಿಸಿಕೊಂಡ್ಬಿಟ್ಟು ನಾವು ಈ ಏಕ ಬೆಳೆ ಜೊತೆಗೆ ಇದರ ಒಂದು ಲಾಭ ಕೂಡ ನಾವು ಪಡಿಬಹುದು, ನಿರಂತರವಾಗಿ ಸುಸ್ಥಿರವಾಗಿ ವರ್ಷವಿಡೀ ಒಂದಲ್ಲ ಒಂದು ರೀತಿಯಿಂದ ನಾವು ಸಂಪಾದನೆ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕೇಳುಗರಿಗೆ, ಅದರಲ್ಲಿ ರೈತ ಬಾಂಧವ ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರ ಮಾಧ್ಯಮದ ಮೂಲಕ ಇನ್ನೊಮ್ಮೆ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ಧನ್ಯವಾದಗಳು ರೈತ ಬಾಂಧವರು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇಲ್ಲಿ ಮುಖ್ಯ ವಿಜ್ಞಾನಿ ಹಾಗೂ ಬೇಸಾಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ HG ಸಣ್ಣ ತಿಮ್ಮಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ: ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದಿಂದ ಮದುವೆ ಪದ. ಚಂದ ತೀರಾ ಚಂದ Wow. ಉಕ್ಕೆ ಬಳಿ ಬಾಜಿಯಾದ ನೇರಿ ಸುವ ಬಾಸುವೆ ಸುವ ಬಳಿ ಬಾಜಿಯಾಗಲೇ ರೊಟ್ಟಾರಲ್ಲೇ ಸೋತೆಳ ಸಮುದ್ರ ಓಡಕೋತ ಸುವ ಬಾಸುವೆ ಸುವ ಸಮುದ್ರ ಓಡಕೋತ ಸುವ ಬಾಸುವೆ ಸುವ ಸಮುದ್ರ ಓಡಕೋತ ಸುವ ಬಾಸುವೆ ಸುವ ಓಡಕೋತ ಸುವ ಬಾಸುವೆ ಸುವ ಸಮುದ್ರ ಉಡಗಿ ಕಳುದಾರಲ್ಲೇ ಕರಿಯ ಭೂತಾಳೆ ವಾನಿಕೆಯ ಸುವ ಬಾಸುವೆ ಸುವ ಕರಿಯ ಭೂತಾಳೆ ವಾನಿಕೆಯ ಸುವ ಬಾಸುವೆ ಸುವ ಭೂತಾಳೆ ವಾನಿಕೆಯ ಸುವ ಬಾಸುವೆ ಸುವ ಕರಿಯ ಭೂತಾಳೆ ವಾನಿಕೆಯ ಸುವ ಬಾಸುವೆ ಸುವ ಭೂತಾಳೆ ವನಕೆ ಕಳುದಾರಲ್ಲೇ ಕಡವರ ಬೆಳಗಿಯ ಮಾನಿ ಒಳಗೆ ಮನೆಯೊಳಗೆ ಸುವ ಬಾಸುವೆ ಸುವ ಬಡಗಿಯ ಮನೆ ಒಳಗೆ ಸುವ ಬಾಸುವೆ ಸುವ ಬಡವರ ಮನೆಯೊಳಗೆ ಸುವ ಬಾಸುವೆ ಸುವ ಬಡಗಿ ಮನೆಯಾಗ ಚಿನ್ನದ ಕಟ್ಟಾಕಿ ಚಿನ್ನದ ಕಟ್ಟಾಕಿ ತರುತ್ತಾರೆ ಸುವ ಕಟ್ಟಾಕಿ ಕಳಿವ್ಯಾರೆ ಸುವ ಬಾಸುವೆ ಸುವ ಕಟ್ಟಾಕಿ ಕಳಿವ್ಯಾರೆ ಸುವ ಬಾಸುವೆ ಸುವ ಕಟ್ಟಾಕಿ ಕಳಿವ್ಯಾರೆ ಸುವ ಬಾಸುವೆ ಸುವ ನೆಸವುತ್ತ ಈ ಕೈಯ ನೆಸವುತ್ತ ಆಕಾಶ ಗಂಟೆ ಗಳಿರಂದು ಸುವ ಬಾಸುವೆ ಸುವ ಗಂಟೆ ಗಡಿರಂದು ಸುವ ಬಾಸುವೆ ಸುವ ಬಳೆನೆ ಅಣ್ಣ ಸುರದಿಟ್ಟು ಪೂಜೆ ಮಾಡಿ ಸ್ವಾಮಿ ಮಲ್ಲಯ್ಯನ ಸಿಯಕ್ಕೆ ಸುವ ಬಾಸುವೆ ಸುವ ಸ್ವಾಮಿ ಮಲ್ಲಯ್ಯನ ಸಿಯಕ್ಕೆ ಸುವ ಬಾಸುವೆ ಸುವ ಸ್ವಾಮಿ ಮಲ್ಲಯ್ಯನ ಸಿಯಕ್ಕೆ ಸುವ ಬಾಸುವೆ ಸುವ ಸ್ವಾಮಿ ಮಲ್ಲಯ್ಯನ ಸಿಯಕ್ಕೆ ಸುವ ಬಾಸುವೆ ಸ್ವಾಮಿ ಮಲ್ಲಯ್ಯನ ಸಿಯಕ್ಕೆ ಸುವ ಬಾಸುವೆ ಸುವ ಸ್ವಾಮಿ ಮಲ್ಲಯ್ಯನ ಸಿಯಕ್ಕೆ ಸುವ ಬಾಸುವೆ ಸುವ ಕೊನಿಕೆ ನ್ಯಾಸ ಓತ ಸುವ ಬಾಸುವೆ ಸುವ ಬಾಕಾಶ ಕೊನಿಕೆ ನ್ಯಾಸ ಓತ ಸುವ ಬಾಸುವೆ ಸುವ ಆಕಾಶ ಕೊನಿಕೆ ನ್ಯಾಸ ಓತ ಸುವ ಬಾಸುವೆ ಸುವ ಆಕಾಶ ಕೊನಿಕೆ ನ್ಯಾಸ ಓತ ಸುವ ಬಾಸುವೆ ಸುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದಿಂದ ಮದುವೆ ಪದ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಪರಿಸರ ಗೀತೆ.